ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಹಲೋ ಹಲೋ ಹೇಳಿ, ಕೇಳ್ತಾ ಇದೆ. ನಮಸ್ತೆ ಹೇಳಿ, ಯಾರು ಎಲ್ಲಿಂದ? ಚೇರಂಬಾಣೆ ಬೇಗೂರು. ಬೇಗೂರು ಅಲ್ವಾ? ಬೆಂಗೂರು. ಓಕೆ ಓಕೆ. ಏನ್ ಹೆಸರು ಹೇಳಿದ್ರೆ? ಚೆನ್ನಿಯಪ್ಪ. ಚೆನ್ನಿಯಪ್ಪ ಅವ್ರು ಏನ್ ಮಾಡ್ತೀರಿ? ಏನೇನ್ ಯಾವ ತೋಟದಲ್ಲಿ ಅಲ್ಲಿ ಕೆಲಸ ಮಾಡ್ತೀರಿ? ನಿಮ್ಮದೇ ತೋಟ ಇದೆಯಾ? ನಿಮ್ಮದೇ ಆದ ತೋಟ ಇದೆಯಾ? ನಿಮ್ಮದೇ ತೋಟ ಇದೆಯಾ ಅಥವಾ ಬೇರೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಅದು ಯಾವ್ದು ಕಾಫಿ ಬೆಳೀತಿದ್ರಿ ಅಲ್ಲಿ? ಈಗ ಹೇಗೆ ಮಳೆ ಜಾಸ್ತಿ ಆಗಿದ್ರಿಂದ ಇಳುವರಿ ಏನಾದ್ರು ಕಡಿಮೆ ಆಗ್ತದೆ ಹೇಗೆ? ಮಳೆ ಬಿಡ್ತಾ ಇಲ್ಲ ಅಲ್ವಾ? ಈಗಲೇ ಮಳೆ ಇದೆಯಾ ಅಲ್ಲಿ? ನೀವು ಹೊರಗಡೆ ಇದ್ದೀರಿ ಅನ್ಸ್ತದೆ ಅಲ್ವಾ? ಹೊರಗಡೆ ಇದ್ದೀರಿ ಅನ್ಸ್ತದೆ. ನೀವು ಎಲ್ಲಿಂದ ಮಾತಾಡ್ತಾ ಇದ್ರಿ? ಹೊರಗಡೆ ಇದ್ದೀರೋ? ಅದೇ ಅದೇ ಗಾಳಿಯ ಸದ್ದು ಬಹಳ ಜ್ವರ ಕೇಳ್ತದೆ. ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಲೋ ಹಲೋ, ನಿಮಗೊಂದು ಪ್ರಶ್ನೆ. ಈ ದೇಶ ನಮ್ಮ ದೇಶದಲ್ಲಿ ಸುಮಾರು ಎಷ್ಟು ಕೋಟಿ ಮಹಿಳೆಯರು ಕೃಷಿಯಲ್ಲಿ ನಿರತರಾಗಿದ್ದಾರೆ ಅಂತ? ನಮ್ಮ ದೇಶದಲ್ಲಿ ಸುಮಾರು ಎಷ್ಟು ಕೋಟಿ ಮಹಿಳೆಯರು ಕೃಷಿಯಲ್ಲಿ ನಿರತರಾಗಿದ್ದಾರೆ ಅಂತ? ಗೊತ್ತಿಲ್ಲ. ಎಷ್ಟು ಕೋಟಿ? ಎಷ್ಟು ಹೇಳಿದ್ರೆ? 300. ನಮ್ಮ ದೇಶದ ಜನಸಂಖ್ಯೆ ಅಷ್ಟಿಲ್ವಲ್ಲ. 7.7 crore ಮಹಿಳೆಯರು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಓಕೆ ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚೆನ್ನಪ್ಪ ಅವರೇ. ಓಕೆ, ನಮಸ್ಕಾರ. ಹಲೋ ಹಲೋ, ಹಾ ಹೇಳಿ, ಯಾರು? ಯಾರು ಮಾತಾಡ್ತಾ ಇರೋದು? ಯಾರು ಮಾತಾಡ್ತಾ ಇರೋದು? ಹೇಳ್ತಾ ಇದೆ ಹೇಳಿ, ಯಾರು ಮಾತಾಡ್ತಿದ್ದೀರಿ? ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಿ? ಸರ್, ನಮ್ಮ ಮಂಡ್ಯದಿಂದ ಚಂದ್ರು ಅಂತ ಸರ್. ನೋಡಿ, ಇಲ್ಲಿ ನಿಮ್ಮ ಮಂಡ್ಯದಲ್ಲಿ ಅಲ್ಲಿ ಚೆನ್ನಾಗಿ ಕೇಳ್ತಾ ಇದೀಯಾ ಧ್ವನಿ? ಹಾ, ಗೊತ್ತಾಯ್ತ ಸರ್, ಹೇಳಿ. ನೋಡಿ, ಇಲ್ಲಿ ಹತ್ರದಿಂದ ಮಾತಾಡ್ತಿರೋರಿಗೆ ಯಾರ್ದು ಸರಿಯಾಗಿ ಧ್ವನಿ ಕೇಳ್ತಾ ಇಲ್ಲ. ಮಂಡ್ಯದಿಂದ ಚಂದ್ರು ಅವರು? ಹೌದು ಸರ್, ಹೌದು. ಏನ್ ಮಾಡ್ಕೊಂಡಿದ್ರಿ ಚಂದ್ರು ಅವರೇ? ಸರ್, ನಾವು ಕೃಷಿ ಸರ್. ಏನೇನ್ ಬೆಳಿತೀರಿ? ಕಬ್ಬು, ಭತ್ತ, ರಾಗಿ, ರೇಷ್ಮೆ, ಹುಳ್ಳಿ, ಹಳ್ಳು, ಎಳೆ. ಓಹೋ, ಸುಮಾರಿದೆ. ರೇಷ್ಮೆ, ಭತ್ತ. ನಾಳೆ ಕೃಷಿ ಮೇಳ ನಡೀತಾ ಇದೆ ವಿಸಿ ಫಾರಂ ಅಲ್ಲಿ. ಎಲ್ಲಿ? ಒಂದು ಎರಡು ಎಲ್ಲರೂ ಆಗಮಿಸಬೇಕು ಅಂತ ಕೇಳಿಕೊಡ್ತೀನಿ. ಎಲ್ಲಿ ನಡೀತಾ ಇದೆ ವಿಸಿ ಫಾರಂ ಸರ್? ಕೃಷಿ ವಿಶ್ವವಿದ್ಯಾನಿಲಯ. ಎಲ್ಲಿ? ಮಂಡ್ಯ. ಒಳ್ಳೆಯ ಆರು ಮಂಡ್ಯದಲ್ಲಿಯಾ? ಮಂಡ್ಯ. ಓಕೆ ಓಕೆ. ನೀವು ಹುಬ್ಬಳ್ಳಿ ಮಂಡ್ಯ ತಾಲೂಕು. ನೀವು ಏನೇನ್ ಬೆಳಿತೀರಿ ಹೇಳಿದ್ರಿ? ಕಬ್ಬು, ಭತ್ತ, ರೇಷ್ಮೆ, ರಾಗಿ. ರಾಗಿ, ಹುಳ್ಳಿ, ಹೊಲ ಒಳಗೆ ಹಳ್ಳು ಎಲ್ಲ. ಓಕೆ ಓಕೆ. ಈ ಸತಿ ಹೆಚ್ಚು ಕಡಿಮೆ ಎಲ್ಲ ದೇಶದಲ್ಲೇ ಹೆಚ್ಚು ಮಳೆ ಆಗಿದೆ ಅಲ್ವಾ? ಹೌದು ಸರ್. ಈಗ ನಿಮ್ ಕಡೆನೂ ಹೇಗೆ ಆಗಿದೆ? ನಮ್ ಕಡೆ ಕೆರೆ ಹೊಳೆ ತುಂಬಿಲ್ಲ ಸರ್. ಹೌದಾ? ಎಲ್ಲ ಕಡೆ ಎಷ್ಟೋ ಮೂರು ಮೂರು ದಶಕಗಳಿಂದ ತುಂಬದ ಕೆರೆಗಳೆಲ್ಲ ತುಂಬಿ ಹೋಗಿದೆ ಅಂತ ಪತ್ರಿಕೆಗಳಲ್ಲೆಲ್ಲ ಇದೆ. ನಮ್ ಕಡೆ ಆಗಿಲ್ಲ ಸರ್ ಅಷ್ಟು ಮಳೆ ಆಗಿಲ್ಲ. ಓಕೆ ಓಕೆ. ಆಗ ನಿಮ್ಮ ಕಡೆ ಮಳೆ ಬೇರೆ ಕಡೆ ಆದ ಹಾನಿ ಅಂತ ಸನ್ನಿವೇಶ ಇಲ್ಲ? ಇಲ್ಲ ಸರ್ ಇಲ್ಲ ಇಲ್ಲ. ನಮ್ದು ವಿಸಿನಲ್ಲೇ ಸುರಂಗ ಮಾರ್ಗ ಉಂಟಾಗೈತೆ ಸರ್, 180 ಅಡಿ ಹೇಳಿ ಸುರಂಗ ಉಂಟಾಗೈತೆ 3 ಕಿಲೋಮೀಟರ್ 180 ಅಡಿ ಆಳದಲ್ಲಿ. ಆದ್ರೂ ಕೂಡ ಇಲ್ಲಿ ಕೊಡಗಿನಲ್ಲಿ ಜನ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ನಿಮಗೆ ನೀರಿಗೇನ್ ಸಮಸ್ಯೆ ಇಲ್ಲ? ನೀರಿಗೇನ್ ಸಮಸ್ಯೆ ಇಲ್ಲ ಸರ್. ಅದೇ ಹೆಚ್ಚು ಅತಿವೃಷ್ಟಿಯಿಂದಾಗಿ ಬೆಳೆಗಳಿಗೆ ಏನು ಹಾನಿ ಆಗಿಲ್ಲ ಅಲ್ವಾ? ಕೊಡಗುಂದೆ ಸರ್ ಈ ವಿಸಿ ಪರಂ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನೀರು ಹೋಗುದು. ಅದೇ ಇಲ್ಲಿ ಮಳೆ ಬಂದ್ರೆ ಅಲ್ಲಿಗೆ ನೀರಿಗೆ ಸಮಸ್ಯೆ ಇರೋದಿಲ್ಲ ಅಲ್ವಾ? ಭತ್ತಕ್ಕೆಲ್ಲ ನೀರು ಹೋಗುದು ಕೊಡಗು ಕಾವೇರಿ ಜಲ ನೀರಿ. ಎಷ್ಟೆಕರೆ ಇದೆ ನಿಮ್ಗೆ ಚಂದ್ರವ್ರೆ? ಸರ್ ಒಂದು 10 ಎಕರೆ ಇದೆ. 10 ಎಕರೆ ಗದ್ದೆ ಬಿಟ್ಟು? ಗದ್ದೆ ಒಂದ 5 ಎಕರೆ ಐತೆ. ಪಂಪ್ ಸೆಟ್ ಹತ್ತತ್ತೆ ಚೂರು ಕವಲಿಂದ ಹೊಡಿತಾರೆ. ಈ ಸತಿ ಹೇಗಿದೆ ಕಬ್ಬು? ಕಬ್ಬು ಸರ್ ಇನ್ನು ಮುರಿ ಮಾಡ್ಬೇಕಿತ್ತು, ಮಳೆ ಹಿಡ್ಕೊಂಡ್ವಿ ನೋಡಿಲ್ಲ. ಉಳ್ತಾವಿ ಸರ್ ಮೆಪ್ ಮಾಡ್ಬೇಕು. ಮಳೆ ಕಡಿಮೆ ಅಲ್ಲಿ ಅಂದ್ರೆ? ಕಡಿಮೆ ಅಂದ್ರೆ ಸುಮಾರು ಬೀಳ್ತಿತ್ತಲ್ಲ ಸರ್ ದಿನ, ಉಳಕ್ ಆಗಲ್ವಲ್ಲ ತ್ಯಾವಾಯ್ತದಲ್ಲ. ಅಕಾಲಿಕ ಮಳೆಗಳು ಅಲ್ವಾ ಆಗಡೆ ಆಗಿದ್ರೆ ಅಲ್ಲಿ ಕೂಡ ಹಾನಿ ಆಗಿದೆ ಬೆಳೆಗಳಿಗೆ? ಆಗೈತೆ ಸರ್ ರಾಜಪ್ಪಾಗಿ ಆಗೈತೆ. ಓಕೆ ಓಕೆ ಓಕೆ ಓಕೆ. ಸರ್ ವಿಜಯಂಬಿಯವರೆಲ್ಲರೂ ಸರ್ ಅವರು ಹೊರಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ವಾರ ಅವರು ಮತ್ತೆ ನಿಮಗೆ ನನ್ನ ಹೆಸರು ವಿಶ್ವನಾಥ್ ಅಂತ. ನಿಮಗೊಂದು ಪ್ರಶ್ನೆ ಚಂದ್ರ ಅವರೇ, ಈಗ ಕೊಡಗು ಜಿಲ್ಲೆ ಹೇಳಿದ್ರೆ ನಮಗೆ ನಿಮ್ಗೆ ಸರಿ ಬರೋದಿಲ್ಲ. ಓಕೆ. 2011 ಜನಗಣತಿ ಪ್ರಕಾರ ಅದು ಬೇಡ ಅನಿಸ್ತದೆ. ಈಗ ದೇಶದಲ್ಲಿರುವ ನಮ್ಮ ದೇಶದಲ್ಲಿರುವ ಮಹಿಳಾ ಶಿಕ್ಷಕಿಯರ ಸಂಖ್ಯೆ ಎಷ್ಟಿರ್ಬೋದು? ಶೇಕಡ 10 ಆಗುವುದಿಲ್ಲ. ದೇಶದಲ್ಲಿರುವ ಮಹಿಳಾ ಶಿಕ್ಷಕಿಯರ ಸಂಖ್ಯೆ ಈಗ ಹೆಚ್ಚಿನದಾಗಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಇದ್ದಾರೆ. ಅದರಲ್ಲಿ ಹೆಚ್ಚಿನದಾಗಿ ಶಿಕ್ಷಕಿಯರ ಕೆಲಸವನ್ನು ಅವರು ಬಹಳಷ್ಟು ಶ್ರದ್ಧೆಯನ್ನು ಮಾಡ್ತಾರೆ ಅಲ್ವಾ? ಸೊ 25 ಲಕ್ಷದಷ್ಟು ಮಹಿಳೆಯರು ಶಿಕ್ಷಕಿಯರ ಸಂಖ್ಯೆ ಶಿಕ್ಷಕಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಚಂದ್ರ ಅವರೇ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಬ್ಬರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮ. ಹಲೋ, ಕೇಳ್ತಾ ಇದೆ ಹೇಳಿ. ಯಾರು ಎಲ್ಲಿಂದ ಮಾತಾಡ್ತಾ ಇದ್ರಿ? ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ರಿ? ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ಹಲೋ ಯಾರು ಮಾತಾಡ್ತಿದ್ದೀರಿ? ಹಲೋ ಹೇಳಿ, ಕೇಳ್ತಾ ಇದೆ ಹೇಳಿ. ಕೇಳ್ತಾ ಇದೆ ಹೇಳಿ. ಯಾರು ಮಾತಾಡ್ತಿದ್ದೀರಿ? ಹಲೋ ಕೇಳ್ತಾ ಇದೆಯೇ? ಯಾರು ಮಾತಾಡ್ತಾ ಇದ್ದೀರಿ? ಹಾಕಲಿ ಸೈನಿಕರಲ್ಲ, ಹುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವಾಯೋಗಿಯ ನೋಡಲ್ಲಿ, ಉಳುವಾಯೋಗಿಯ ನೋಡಲ್ಲಿ. ಹಲೋ ಹಲೋ, ಕೇಳ್ತಾ ಇದ್ದೀವಿ ಹೇಳಿ. ರೇಡಿಯೋದಿಂದ ದೂರ ಬನ್ನಿ. ಹಾ ಹೇಳಿ, ಯಾರು ಮಾತಾಡ್ತಾ ಇದ್ರಿ? ಹಲೋ ಹಲೋ, ಹಾ ಕೇಳ್ತಾ ಇದ್ದೆ ಹೇಳಿ. ಹಾ ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಹೇಳಿ, ಯಾರು ಎಲ್ಲಿಂದ? ನಾವು ಇದು ಭಾಗಮಂಡಲದಿಂದ ಗಣೇಶ್ ಅಂತ ಸರ್. ಭಾಗಮಂಡಲದಿಂದ ಗಣೇಶ್, ನನ್ನ ಧ್ವನಿ ಸರಿ ಕೇಳ್ತಾ ಇದೆಯಾ ಗಣೇಶ್? ಕೇಳ್ತದೆ ಸರ್, ಕೇಳ್ತದೆ. ಮತ್ತೆ ಯಾಕೆ ಇವರು ಹೀಗೆ ಮಾತಾಡ್ತಾ ಇಲ್ಲ ಯಾರು ಸರಿಯಾಗಿ? ಅಲ್ಲ ನನಗೆ ಕೇಳ್ತದೆ ಸರ್. ಸರಿ ಗಣೇಶ್ ಅವ್ರ, ಏನ್ ಮಾಡ್ತಾ ಇದ್ರಿ ಗಣೇಶ್ ಅವ್ರೆ? ನಾವು ಕೃಷಿಕರು ಸರ್. ಕೃಷಿಕರು. ಏನೇನ್ ಬೆಳಿತೀರಿ? ನಮ್ಮಲ್ಲಿ ಭತ್ತ ಸರ್, ಇವಾಗ ಭತ್ತದ ಫಸಲೆಲ್ಲ ಕದುರು ಹೋಗಿದೆ. ಮತ್ತೆ ಕಾಫಿ, ಏಲಕ್ಕಿ, ತರಕಾರಿ ಬೆಳೆಗಳು, ಮತ್ತೆ ದನಕರುಗಳು, ಹಂದಿ, ಕೋಳಿ, ಈ ತರದ ಒಂದು ಸಣ್ಣ ಕೃಷಿಕರು ಸರ್. ಇದು ಸಣ್ಣದ್ದು ಅನ್ಸೋದಿಲ್ಲ, ದೊಡ್ಡದೇ ಅಲ್ವಾ? ಇಲ್ಲ ಸರ್, ಒಂದು 2 ಎಕರೆ ಒಳಗಡೆ ಇರೋದು ಸರ್. ಆದ್ರೂ ಕೂಡ ಇಷ್ಟು ತರಾವರಿ ಬೆಳೆಗಳನ್ನೆಲ್ಲ ಬೆಳಿತೀರಿ? ಹೌದು ಸರ್, ನಮ್ಮ ಊರಲ್ಲಿ ಎಲ್ಲ ಕೃಷಿಕರೇ ಸರ್. ಈಗ ತರಕಾರಿ ಎಲ್ಲ ನೀವು ನಿಮ್ಮ ಉಪಯೋಗಕ್ಕೆ ಅಥವಾ ಮಾರಾಟ ಮಾಡ್ತೀರಾ? ಸಂತೆ, ನಾವು ವಾರದಲ್ಲಿ ಬಾಗಮಂಡಲಿ ಸಂತೆ ಆಗ್ತೇವೆ ಸರ್, ಸೋಮವಾರ ದಿವಸ. ಆ ಸಂತೆಗೆ ನಾವು ತಗೊಂಡೋಗಿ ಮಾರಾಟ ಮಾಡ್ತೀವಿ ಸರ್, ನಾವೇ ಕೂತು ಮಾರಾಟ ಮಾಡೋದು ಸರ್. ಬಹಳ ಒಳ್ಳೇದದು, ಯಾಕಂದ್ರೆ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ, ಬರೋದೆಲ್ಲ ಏನ್ ಲಾಭ ಇದೆ ಅದು ಪೂರ್ತಿ ನಿಮಗೆ ಸಿಗ್ತದೆ ಅಲ್ವಾ? ಹೌದು ಸರ್, ನಾವು ಆದರೆ ಸ್ವಲ್ಪ ರಿಯಾಯಿತಿ ದರದಲ್ಲೆಲ್ಲ ಕೊಡ್ತೀವಿ ಸರ್. ಈಗ ಸಂತೆ ವ್ಯಾಪಾರಸ್ಥರು 50 ರೂಪಾಯಿ ಹೇಳಿದ್ರೆ ನಾವು 35-40 ರೂಪಾಯಿಗೆಲ್ಲ ಕೊಡ್ತೀವಿ ಸರ್. ನೋಡಿ ನೋಡಿ, ಇಲ್ಲಿ ಮಡಿಕೇರಿಯಲ್ಲಿ ಬಹಳ ತರಕಾರಿಗೆಲ್ಲ ಬಹಳ ರೇಟ್ ಇದೆ. ಈಗ ಟೊಮ್ಯಾಟೊ 100 ರೂಪಾಯಿ ದಾಟಿತ್ತು, ಗಡಿ ದಾಟಿತ್ತು. ಈಗ ಮತ್ತೆ ಸ್ವಲ್ಪ ಕಡಿಮೆ ಆಗಿದೆ ಅನ್ಸ್ತದೆ ಅಲ್ವಾ? 60 ಇದೆ ಸರ್ ಅಲ್ವಾ? ಓಕೆ ಗಣೇಶ್ ಅವರು, ಹೇಗೆ ಭತ್ತ ಹೇಗೆ ಇದೆ ಮಳೆ ಜಾಸ್ತಿ ಆಗಿರೋದ್ರಿಂದ? ಭತ್ತ ನಮ್ಮದು ಭತ್ತದ ಬೆಳೆ ಚೆನ್ನಾಗಿದೆ ಸರ್, ಕದುರೆ ಎಲ್ಲ ಬಂದಿದೆ. ಮಳೆಯಿಂದ ಸ್ವಲ್ಪ ಭತ್ತ ಜಡ್ಲಾಗ್ಬೋದು ಅಂದಾಜಿದೆ. ಹೌದು, ಮೊನ್ನೆ ಹುತ್ತರಿ ದಿವಸ ಕದರನ್ನೆಲ್ಲ ತೆಗೆದುಕೊಂಡು ಮನೆಗೆ ಬಂದ ಮೇಲೆ ನೋಡಿದ್ರೆ ಯಾವ್ದ್ರಲ್ಲಿ ಭತ್ತದ ಇನ್ನು ಕಟ್ಟೆ ಇಲ್ವಾ ಅಕ್ಕಿ ಅಲ್ವಾ ಹಾಗೆ ಅನ್ಸ್ತದೆ ಅಲ್ವಾ? ಇಲ್ಲ ಸರ್, ಇವಾಗ ಅದು ಕದುರು ಬರೋದಷ್ಟೇ, ಅದನ್ನ ಹೊಸ ಅಕ್ಕಿ ಊಟ ಮಾಡೋದಿಲ್ಲ ಸರ್. ಇವಾಗ ಹೊಸ ಭತ್ತವನ್ನು ತಂದು ನಾವು ಅಡಿಗೆ ಮಾಡಿದ ಪಾಯಸ ಮಾಡೋದು ಆ ದಿವಸ ಹುತ್ತರಿ ಹಬ್ಬದ ಪಾಯಸ, ಅದಕ್ಕೆ ಹೊಸ ಭತ್ತವನ್ನು ನಾವು ಒಂದು 4 ಭತ್ತ ಹಾಕೋದು ಸರ್ ಪಾಯಸದ ಅಡಿಗೆಗೆ. ಎಲ್ಲ ಅದ ಒಂದು 4 ಭತ್ತವನ್ನ ಕಾಳನ್ನ ಹಾಕೋದಷ್ಟೇ? ಹೌದು ಸರ್, ಹೌದೌದು. ಓಕೆ, ಹೊಸದಾಗಿ ಹೊಸ ಅಕ್ಕಿ ಅನ್ನ ಅಂತ ಹೇಳಿದ್ರೆ ಅಥವಾ ಪಾಯಸ ಮಾಡಿ ಮಾಡೋದು ಅಂದ್ರೆ ಹೊಸದಿ ಪೂರ್ತಿ ಅಲ್ಲ? ಇಲ್ಲ ಸರ್, ಅದು ಏನಿದ್ರು ಜನವರಿ 10ರಿಂದ ಆ ಕಡೆ ಸರ್, ಆಮೇಲೆ ಅದು ಹೌದು ಕಳೆ ಕಟ್ಟುತ್ತದೆ ಅಲ್ವಾ? ಹೌದು ಸರ್, ಜನವರಿ 10ಕ್ಕೆ ನಮ್ಮ ಬೆಳೆ ಎಲ್ಲ ಕೆಲಸ ಕಾರ್ಯಗಳು ಮುಗಿತದೆ, ಆಮೇಲೆ ಹೊಸ ಅಕ್ಕಿ ಹೊಸ ಭತ್ತವನ್ನು ಆಮೇಲೆ ಊಟ ಮಾಡೋದು ಸರ್. ದೇವಸ್ಥಾನ ನಮ್ಮ ಊರಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ನೈವೇದ್ಯಕ್ಕೆ ಕೊಡ್ತೀವಿ ಸರ್. ಆ ನೈವೇದ್ಯಕ್ಕೆ ಕೊಟ್ಟ ಮೇಲೆ ಮತ್ತೆ ನಮ್ಮ ಮನೆಯಲ್ಲಿ ಒಂದು ದಿವಸ ಹೊಸ ಅಕ್ಕಿ ಊಟ ಅಂತ ಎಲ್ಲ ಮಾಡುವ ಒಂದು ಪದ್ಧತಿ ಇದೆ ಸರ್, ಈ ತರ ಎಲ್ಲ ಇದೆ ಸರ್. ಓಕೆ ಓಕೆ ಓಕೆ. ಮಳೆ ಅಂತೂ ಎಲ್ಲಾ ಕಡೆ ಎಲ್ಲಾ ಬೆಳೆಗಳಿಗೂ ತೊಂದರೆ ಕೊಟ್ಟಿದೆ ಸರ್. ಹೌದು ಸರ್, ನಮ್ಮಲ್ಲಿ ನಮ್ಮ ಇದು ಭಾಗಮಂಡಲ ಸಮೀಪ ಅಂದ್ರೆ ನಮ್ಮದು ಗ್ರಾಮ ಸೇರಂಗಲ್ ಅಂತ ಹೇಳಿ ಸರ್. ಅದು ಭಾಗಮಂಡಲ ಅಂದ್ರೆ ಹೇಳೋದೇ ಬೇಡ, ಮೊದಲೇ ಜಾಸ್ತಿ ಸರ್, ಎಲ್ಲ 400 ಇಂಚಿನ ಮೇಲೆ ಮಳೆ ಪ್ರದೇಶ ಸರ್. ಗಣೇಶ್ ಅವರು, ತರಕಾರಿ ಏನೇನ್ ಬೆಳಿತೀರಿ? ತರಕಾರಿ ಸರ್, ನಮ್ಮಲ್ಲಿ ಸೌತೆಕಾಯಿ, ಅಲಸಂದೆ, ಬೀನ್ಸ್, ಬೆಂಡೆ, ಬದನೆ, ಕಾಯಿ ಮೆಣಸಿನಕಾಯಿ, ಮತ್ತೆ ಬೆಳ್ಳಿರಕಾಯಿ, ಹೀರೆ, ಎಲ್ಲ ಮಿಶ್ರ ಬೆಳೆಗಳ ತರಕಾರಿಗಳು ಉಂಟು ಸರ್. ಹೌದೌದು, ಈ ಹಳ್ಳಿಯಲ್ಲಿ ಬೆಳೆಯೋದು ಯಾವುದೇ ರಾಸಾಯನಿಕಗಳು ಇರೋದಿಲ್ಲ, ಬಹಳ ಚೆನ್ನಾಗಿರಿ, ಬಹಳ ರುಚಿಕರವಾಗಿರ್ತದೆ ತರಕಾರಿ ಇರ್ತದೆ ಸರ್ ಅಲ್ವಾ? ಅದು ನಮ್ಮಲ್ಲಿ 6 ದನಗಳು ಉಂಟು ಸರ್, 6 ದನಗಳು. ಆ ದನದ ಗೊಬ್ಬರದಲ್ಲಿ ನಾವು ತರಕಾರಿ ಗದ್ದೆಗೆಲ್ಲ ಅದನ್ನು ಹಾಕ್ತೀವಿ ಸರ್. ಅದೇ ಗೊಬ್ಬರದ ಏನು ಸಮಸ್ಯೆ ಇಲ್ಲ, ರಾಸಾಯನಿಕಗಳನ್ನು ಜಾಸ್ತಿ ಉಪಯೋಗಿಸೋದಿಲ್ಲ, ಒಂದು ಸ್ವಲ್ಪ ಬೇಕಾಗ್ತದೆ ಸರ್. ಸ್ವಲ್ಪ ಹೌದು ಹೌದು ಹೌದು ಹೌದು ಸರ್. ಓಕೆ ಗಣೇಶ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮಳೆಯ ವಿಚಾರವೇ. ಕೊಡಗು ಜಿಲ್ಲೆಯಲ್ಲಿ ಸರಾಸರಿ ಮಳೆ ಪ್ರಮಾಣ ಎಷ್ಟು ಅಂತ ಅಂದ್ರೆ ಜೂನ್ ಮಧ್ಯದಿಂದ ಅಂದ್ರೆ ಜೂನ್ ಮಧ್ಯದಿಂದ ಸೆಪ್ಟೆಂಬರ್ ವರೆಗೆ ಸಾಧಾರಣ ಮಳೆ ನಮ್ಮಲ್ಲಿ ಇರ್ತದೆ ಅಲ್ವಾ? ಅದು ಎಷ್ಟು ಮಳೆ ಪ್ರಮಾಣ ಎಷ್ಟಿರ್ಬೋದು ಅಂತ. ಮಳೆ ಪ್ರಮಾಣ ನಮ್ಮ ಊರಿಗೆ ಸಂಬಂಧಪಟ್ಟದ ಹೇಳಿದ್ರೆ ಸರ್, ಒಂದು ವರ್ಷದಲ್ಲಿ 350-400 ಇಂಚು ಮಳೆ ಬೀಳ್ತದೆ ಸರ್. ಅಷ್ಟು ಮಳೆ ಬೀಳ್ತದ ಅಲ್ಲಿ ಭಾಗಮಂಡಲ ನಮ್ಮ ಸುತ್ತಮುತ್ತ ಆಸುಪಾಸಿನ ಪ್ರದೇಶದಲ್ಲಿ ಅಷ್ಟು ಮಳೆ ಬರ್ತದೆ ಸರ್. ತಲಕಾವೇರಿಯಲ್ಲಿ ಇನ್ನೂ ಜಾಸ್ತಿ. ಆಗ ಜಾಸ್ತಿ ನಾವು ತಲಕಾವೇರಿಯಿಂದ 1 ಕಿಲೋಮೀಟರ್ ಕೆಳಗಡೆ ಇರೋದು ಸರ್. ತಲಕಾವೇರಿಯಿಂದ 1 ಕಿಲೋಮೀಟರ್ ಕೆಳಭಾಗದಲ್ಲಿ ಇರೋದು ನೀವು? ಚೇರಂಗಾಲ ಸರ್, ಚೇರಂಗಾಲ ಗ್ರಾಮ ಅಂತ ಕಾವೇರಿ ಹೊಳೆ ನಮ್ಮ ಮನೆ ಪಕ್ಕದಲ್ಲೇ ಹರಿದು ಬರುತ್ತದೆ. ಹಾಗಿದ್ರೆ ನಿಮ್ಗೆ ತಲಕಾವೇರಿಯಲ್ಲಿ ಮಳೆ ಎಷ್ಟು ಬರ್ತದೆ ಅಲ್ಲೂ ಅದೇ ಪ್ರಮಾಣ ಹಾಗೆ ಇರ್ತದೆ. ಹೌದು ಸರ್, ಹಾಗೆ ಇರ್ತದೆ. ಅದೊಂದು ಸ್ವಲ್ಪ ಕಡಿಮೆ ಇರ್ತದೆ ಸರ್. ಅಲ್ಲಿ ಈಗ ನಾವು ನಿಂತ್ಕೊಂಡು ನೋಡ್ತಿರುವಾಗ 1 ಇಂಚು ಮಳೆ ಬಂದ್ರೆ ನಮ್ಮಲ್ಲಿ 1/4 ಇಂಚೇ ಬರೋದು. ಆ ತರದ ಕಾಣ ನಾವು ನೋಡ್ತಿದ್ದಾಗೆ ಮಳೆ ಬರ್ತದೆ. ಅದೇ ಈಗ ಕೊಡಗು ಜಿಲ್ಲೆಯಲ್ಲಿ ಸರಾಸರಿ ಮಳೆ ಪ್ರಮಾಣ ಎಷ್ಟಿರಬಹುದು ಅದೇ ಜೂನ್ ಇಂದ ಒಂದು ಸೆಪ್ಟೆಂಬರ್ ವರೆಗೆ? ಸರಾಸರಿ ಜಿಲ್ಲೆಯಲ್ಲಿ ಅದು ಅಷ್ಟು ಗೊತ್ತಾಗೋದಿಲ್ಲ ಸರ್. ಅದೇ 310 ಸೆಂಟಿಮೀಟರ್ ಅಷ್ಟು ಮಳೆ ಆಗ್ತದಂತೆ. ಓಕೆ ಗಣೇಶ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೇಡಿಯೋದಿಂದ ದೂರ ಬನ್ನಿ. ಕಷ್ಟದೊಳನ್ನವ ದುರಿವನ್ನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದ ನಮ ಬಿಡುವುದೇ ಇಲ್ಲ ಬಿತ್ತುಳುವುದ ನಮ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹಲೋ ಹಲೋ ಹೇಳಿ. ಹಲೋ ಹೇಳಿ, ಕೇಳ್ತಾ ಇದ್ದೆ ಹೇಳಿ. ಯಾರು ಮಾತಾಡ್ತಿದ್ರಿ? ಹಲೋ, ಎಲ್ಲಿಂದ ಮಾತಾಡ್ತಿದ್ರಿ? ಹಲೋ ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ನೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಮೊದಲು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕೇಳ್ತಾ ಇದೀಯಾ? ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ? ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ವಿ ಸರ್. ಓಕೆ, ಸರಸ್ವತಿ ಅವರು ಏನ್ ಮಾಡ್ಕೊಂಡಿದ್ರಿ ತಾವು? ನಾವೀಗ ಕೃಷಿಯ ವಿರುದ್ಧ ಸರ್. ಮುಂಚೆ ಪುತ್ತೂರು ಸುಬ್ರಹ್ಮಣ್ಯ ತಂಡದಲ್ಲಿದ್ದೆವು, ಈಗ ಪುತ್ತೂರಿಗೆ ಬಂದಿದ್ದೇವೆ. ಓಕೆ, ಏನ್ ಕೃಷಿಯಲ್ಲಿ ಏನ್ ಮಾಡಿದ್ರಿ, ಬೆಳಿತೀರಿ? ನಮಗೆ ತೋಟ ಎಲ್ಲ ಉಂಟಲ್ಲ ಸರ್ ತಾಯಿಯ ಮನೆಯಲ್ಲಿ, ಹಾಗೆ ಸುಬ್ರಹ್ಮಣ್ಯದನ್ನು ಮಾರಿ ಇಲ್ಲಿಗೆ ಬಂದದ್ದು. ಓಕೆ, ನೀವು ಏನೇನ್ ಬೆಳಿತೀರಿ? ನಾವು ಅಡಿಕೆ, ತೆಂಗು, ಕೊಕ್ಕ, ಬಾಳೆ ಗಿಡ ಉಂಟು. ಕೋಕೋ ಬೆಳಿತೀರ? ಮತ್ತೆ ಗೇರು ಬೀಜ ಉಂಟು ಸರ್. ಕೋಕೋ ಬೆಳಿತೀರಿ? ಕೋಕೋ ಬೆಳಿತೀರಿ? ಹೌದು ಸರ್. ಓಕೆ ಓಕೆ ಓಕೆ. ಎಷ್ಟು ಎಕರೆ ಸ್ಥಳ ಜಾಗ ಇದೆ? ನನಗೆ ಒಂದೂವರೆ ಎಕರೆ ಜಾಗ ಸಿಕ್ಕಿದೆ ಸರ್ ಪಾಲಿನಲ್ಲಿ. ಓಕೆ, ಮತ್ತೆ ಅರ್ಧ ಎಕರೆ ಗುಡ್ಡ ಸಿಕ್ಕಿದೆ, ಎರಡು ಎಕರೆ ಉಂಟು ಒಟ್ಟು. ಒಟ್ಟೆ ಆ ಗುಡ್ಡೆಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ವಾ? ಗೇರು ಬೀಜ. ಓಕೆ ಓಕೆ, ಗೇರು ಬೀಜನು ಬೆಳೆಸ್ತಾ ಇದ್ರೆ, ಗೇರು ಹಣ್ಣಿನ ಮರಗಳು ಇದೆ. ಹೌದು ಹೌದು ಸರ್. ಓಕೆ, ಈ ಸತಿ ಮಳೆ ಜಾಸ್ತಿ ಆಗಿದೆ, ಅದರಿಂದ ಏನೋ ಸಮಸ್ಯೆ ಆಗಿಲ್ವಾ ಅಲ್ಲಿ? ಹೌದು ಸರ್, ಮಳೆ ಈಗ ಬಂತು, ಬಂದು ಹೋಯ್ತು ಸರ್. ಯಾವ ಇವತ್ತು ಕೂಡ ಮಳೆ ಇತ್ತ ಅಲ್ಲಿ? ಸ್ವಲ್ಪ ಮಳೆ ಬಂತು, ಸ್ವಲ್ಪ ಒಂದು 5 ಗಂಟೆವರೆಗೆ ಬಂತು. ಬೆಳೆಗಳಿಗೆ ಹಾನಿ ಆಗುವಷ್ಟು ಮಳೆ ಬಂದಿದೆಯಾ ಅಲ್ಲಿ? ಇಲ್ಲ ಇಲ್ಲ ಸರ್. ಹಾಗಾಗಿಲ್ಲ, ಏನಾಗ್ಲಿಲ್ಲ. ಅಡಿಕೆ ಮಾತ್ರ ಒಣಗ್ಲಿಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ, ಸೋಲಾರಿನಲ್ಲಿ ಹಾಕ್ಬೇಕಷ್ಟೇ. ಓಕೆ, ಒಣಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಅಂಗಳದಲ್ಲಿ ಆಗುದಿಲ್ಲ, ಮತ್ತೆ ಸೋಲಾರಿನಲ್ಲಿ ಹಾಕ್ಬೇಕಷ್ಟೇ. ಬೇರೆ ಸಮಸ್ಯೆ ಆಗಿಲ್ಲ? ಬೇರೆ ಏನು ಸಮಸ್ಯೆ ಆಗ್ಲಿಲ್ಲ ಸರ್. ಓಕೆ ಓಕೆ, ಈ ನಿಮಗೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರಸ್ವತಿ ಅವರೇ. ಹೇಳಿ ಸರ್. ಗೊತ್ತಿದ್ದೆ. ನವರ, ನವರ ಎಂಬುದು ಯಾವ ಬೆಳೆಯ ತಳಿ? ಎಂತ ಸರ್? ನವರ ಎಂಬುದು ಯಾವ ಬೆಳೆಯ ತಳಿ ಅಂತ ಗೊತ್ತಾಗ್ತಿಲ್ಲ ಸರ್. ನವರ ಎಂಬುದು ಯಾವ ಬೆಳೆಯ ತಳಿ? ಅದು ಅಡಿಕೆ ತಳಿಯ. ಭತ್ತ. ಭತ್ತ. ಈ ಸಂಧಿವಾತಗಳ ನಿವಾರಣೆಗೆ ಇದರ ಸೇವನೆ ಬಹಳ ಉಪಯುಕ್ತ ಅಂತ ಹೇಳ್ತಾರೆ. ಕೇಳಿದ್ದೇವೆ ಸರ್. ನಮ್ಮಲ್ಲಿ ಭತ್ತ ಸಹ ಉಂಟು ಸರ್. ಭತ್ತ ಸಹ ಇದೆ? ಏನ್ ಯಾವ ಯಾಕೆ ಯಾವ ಹಾಕ್ತಿದ್ರಿ, ಯಾವ ತಳಿ ಇದೆ? ಅದು ಕರಮ್ಮೆ ಅಂತ ಹೇಳ್ತೇವೆ, ನಮ್ಮ ಊರಿನಲ್ಲಿ ಕರಮ್ಮೆ ಅಂತ ಹೇಳ್ತೇವೆ ಸರ್. ಯಾವ್ದು ಕುಸಲ? ಇದು ಅದು ಅಕ್ಕಿ ಕಜೆ ಕಜೆಯಾಗಿ ಇರ್ತದೆ ಸರ್. ಆ ಅಕ್ಕಿಯನ್ನು ನಾವು ಊಟ ಮಾಡುದು. ಓಕೆ ಓಕೆ, ಕಜ ಅಂತ ಹೇಳ್ತಾರಲ್ಲ ಅದ? ಅದೇ ಸರ್. ಅದೇ ಸ್ವಲ್ಪ ಕಪ್ಪಾಗಿರ್ತದೆ ಅಂತ? ಹೌದೌದು. ಓಕೆ ಓಕೆ ಓಕೆ ಓಕೆ. ಸರಸ್ವತಿ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇದು ಇಂದಿನ ಕೆಸರ್ಮಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಸಾಹಿತಿ ಮತ್ತು ಪತ್ರಕರ್ತರಾದ ಕಣಿವೆಯ ಕೆಎ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಬೆಳ್ಳಿಯನ ಕುಟುಂಬಸ್ಥರು ಶ್ರೀ ವೆಂಕಟರಮಣ ದೇವರ ಹರಸೇವನ ಡಿಸೆಂಬರ್ 1ರಂದು ಅಂದರೆ ಬುಧವಾರ ಬೆಳಿಗ್ಗೆ 10 ಗಂಟೆಗೆ, ಹಂಗೆ ನರಿಪೂದ ಕೋಲನ 2ರಂದು ಗುರುವಾರ ಬೆಳಿಗ್ಗೆ 9:30 ಗಂಟೆಗೆ ಅವಂದೂರು ಗ್ರಾಮಲ್ಲಿರುವ ಬೆಳ್ಳಿಯನ ಕುಟುಂಬದ ಐನ್ ಮನೆಯಲ್ಲಿ ನಡೆಸುವೆ. ಕುಟುಂಬಸ್ಥರು, ತವರು ಮನೆ ಹೆಣ್ಣು ಮಕ್ಕ, ಬಂಧು ಮಿತ್ರರು, ಊರಿನವರು ಬರೋ ಕೂತ ಬೆಳ್ಳಿಯನ ಕುಟುಂಬಸ್ಥರು ಕೇಳಿಕೊಂಡಳು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮುಕ್ಕೋರ್ಮಣಿ ಗ್ರಾಮದ ಪಾರಿನಜರು ಐನ್ ಮನೆಯಲ್ಲಿ ಡಿಸೆಂಬರ್ 1 ಮತ್ತು 2ರಂದು ನಡೆಯಬೇಕಾಗಿದ್ದ ಹರಿಸೇವೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಬಂಧು ಮಿತ್ರರು, ಆಹ್ವಾನಿತರು ಇದನ್ನರಿತು ಸಹಕರಿಸುವಂತೆ ಪಾರಿನಜರು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ. ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243-00-2323. ನಿಮ್ಮ ಮನೆಗೆ ಬೇಕಾದ ಸಿರಾಮಿಕ್ ಹಂಚು ಪಾಮ್ ರೂಫ್ ಬ್ರ್ಯಾಂಡ್, ಅತ್ಯಾಕರ್ಷಕ ಕಲರ್ಸ್ ಹಾಗೂ ಅತ್ಯುತ್ತಮ ದರದಲ್ಲಿ ಸಂಪರ್ಕಿಸಿ ರಿಯಾ ಟ್ರೇಡರ್ಸ್. ಕಾಲ್ 9742397423. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. 100 ವರ್ಷಗಳಿಂದ ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹೋಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹೋಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9800990125. ಕೊಡಗು ಜಿಲ್ಲಾ ಮಾಜಿ ಸೈನಿಕರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ ಡಿಸೆಂಬರ್ 2ರಂದು ಗುರುವಾರ ಬೆಳಿಗ್ಗೆ 10:30 ಗಂಟೆಗೆ ಮಡಿಕೇರಿ ರೋಟರಿ ಕ್ಲಬ್ನಲ್ಲಿ ಅಧ್ಯಕ್ಷರಾದ ರಿಟೈರ್ಡ್ ಮೇಜರ್ ಜನರಲ್ ಬಿಎ ಕಾರ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು ಮತ್ತು ಅವಲಂಬಿತರು ಆಗಮಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ. ನಿಮ್ಮ ಕಲ್ಪನೆಯ ಫರ್ನಿಚರ್ಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ನಾಪುಕ್ಲುವಿನಲ್ಲಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಟೀಕೂಟ್ ಫರ್ನಿಚರ್, ಟೀಕೂಟ್ ಫರ್ನಿಚರ್, ಕಾರೆಕಾರ್ಡ್, ಮಡಿಕೇರಿ ರೋಡ್, ನಾಪುಕ್ಲು. ಕುಂಜಿಲಗೇರಿ ಗ್ರಾಮ, ಕಾಮಯಂಡ ಸೋಮಯ್ಯ ಶಾಂತಿ ದಂಪತಿ ಪುತ್ರಿ ಮಾನಸ ಮತ್ತು ಮೈಸೂರಿನ ಪ್ರಕಾಶ್ ಕಣ್ಣಮ್ಮ ದಂಪತಿ ಪುತ್ರ ವಿನಯ್, ಇವರ ವಿವಾಹ ಇದೇ ಡಿಸೆಂಬರ್ 1 ಮತ್ತು 2ರಂದು ವಿರಾಜಪೇಟೆ ಕಾವೇರಿ ಕಲ್ಯಾಣ ಮಂಟಪದಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದ್ದು ಡಿಸೆಂಬರ್ 10ರಂದು ಶುಕ್ರವಾರ ವಿರಾಜಪೇಟೆ ಕಾವೇರಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಆಹ್ವಾನಿತರೆಲ್ಲ ಇದನ್ನರಿತು ಸಹಕರಿಸುವಂತೆ ಕಾಮಯಂಡ ಸೋಮಯ್ಯ, ಶಾಂತಿ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮುಕ್ಕೋರ್ಮಣಿ ಗ್ರಾಮದ ಪಾರಿನಜರು ಐನ್ ಮನೆಯಲ್ಲಿ ಡಿಸೆಂಬರ್ 1 ಮತ್ತು 2ರಂದು ನಡೆಯಬೇಕಾಗಿದ್ದ ಹರಿಸೇವೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಬಂಧು ಮಿತ್ರರು, ಆಹ್ವಾನಿತರು ಇದನ್ನರಿತು ಸಹಕರಿಸುವಂತೆ ಪಾರಿನಜರು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಹರಿಹರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಷಷ್ಠಿ ನಮ್ಮೆರ ಮಾರಿಪತ್ಲ ಇಂದು ಬೈಟ್ 7 ಗಂಟೆಗೆ ಕೊಡಿಮರ ನಿಪ್ಚಿಡೋ. ಒಯಿಂಬದ ಅಂಗ ಷಷ್ಠಿ, ಪತ್ತಾಂಗ ದೇವಕುಳಿಪ ನಮ್ಮೆ ನಡ್ಪ, ಎಕ್ಕೋಲು ಇರುಬಳಕು ಅಲಂಕಾರ ಪೂಜೆ, ತುಲಾಭಾರ ಬೊಳ್ಳಿ ಪರಕೆ, ಮಂಡೆ ಬೊಡಿ ಪರಕೆ ಇಪ್ಪ. ಭಕ್ತಂಗೆಲ್ಲ ಬಂತು ದೇವರ ಆಶೀರ್ವಾದ ಪಡೆದು ಉಣ್ಣುಂದು ಹರಿಹರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ತಕ್ಕಮುಕ್ರಿಯ ಪಿಂಜ ಆಡಳಿತ ಮಂಡಳಿಗಾರ ಕಟ್ಟಣಿತು. ದೇಶದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿರುವ ಭಾರತದ ಅತ್ಯಂತ ಜನಪ್ರಿಯ ಬೇಡಿಕೆಯ ವಾಹನ ಸಂಸ್ಥೆಯಾದ ಕಿಯಾ ಈಗ ಕಿತ್ತಳೆ ನಾಡಾದ ಕೊಡಗಿನ ಕುಶಾಲನಗರದಲ್ಲಿ ಆರಂಭಗೊಂಡಿದೆ. ಕಿಯಾ ವಾಹನಗಳ ಅತ್ಯಾಕರ್ಷಕ ಡಿಸ್ಪ್ಲೇ, ನಿಮ್ಮ ಮನ ಮುಟ್ಟಿಸುವಂತಹ ಡೆಮೋ, ಸೆಲ್ಟಾಸ್, ಸಾನೆಟ್, ಕಾರ್ನಿವಲ್ ಕಾರ್ಗಳ ಸೇಲ್ಸ್ ಅಂಡ್ ಸರ್ವಿಸ್, ಎಲ್ಲಾ ರೀತಿಯ ಸ್ಪೇರ್ ಪಾರ್ಟ್ಸ್, ಟೆಸ್ಟ್ ಡ್ರೈವ್ ಗಾಗಿ ಬನ್ನಿ ಕೊಡಗಿನಲ್ಲೇ ಅತಿ ದೊಡ್ಡ ಕಾರ್ ಶೋರೂಮ್ ಕಿಯಾಗೆ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಎಚ್ಐವಿ ಏಡ್ಸ್ ಬರುವುದಿಲ್ಲ. ಅಪರಿಚಿತ ವ್ಯಕ್ತಿಗಳೊಂದಿಗೆ ಲೈಂಗಿಕ ಸಂಪರ್ಕವಿದ್ದಲ್ಲಿ ಎಚ್ಐವಿ ಏಡ್ಸ್ ಬರಬಹುದು, ಎಚ್ಚರ. ಎಚ್ಐವಿ ಏಡ್ಸ್ ಸೋಂಕಿತರನ್ನು ನಿರ್ಲಕ್ಷಿಸದಿರಿ. ವಿಶ್ವ ಏಡ್ಸ್ ದಿನದ ಈ ಸಂದರ್ಭದಲ್ಲಿ ಬನ್ನಿ ಪ್ರತಿಜ್ಞೆ ಮಾಡೋಣ. ಅಸಮಾನತೆ ಕೊನೆಗಾಣಿಸಿ, ಏಡ್ಸ್ ಅನ್ನು ತಡೆಗಟ್ಟಿ, ಸಾಂಕ್ರಾಮಿಕ ರೋಗಗಳನ್ನು ಕೊನೆಗಾಣಿಸೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ.